ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂವಾದ ಮುಂದುವರಿಸಕ್ಕೆ ಯಾರು ಕಾಯ್ತಾ ಇದ್ದಾರೆ ಅಂತ ನೋಡೋಣಲ್ಲ ಮೊದಲಿಗೆ. ಹಲೋ ಹಲೋ ಹಲೋ ಹಲೋ, ಹಾ, ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇದ್ದೀರಾ? ಕೇಳಿಸ್ತಾ ಇಲ್ವಾ ನಾನು ಮಾತಾಡ್ತಾ ಇರೋದು? ಹಲೋ, ಕೇಳಿಸ್ತಾ ಇಲ್ವಾ ನಿಮಗೆ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ನಿಮಗೆ? ಕರೆ ಕಟ್ ಆಯಿತು, ಕರೆ ಕಡಿತಗೊಂಡಿದೆ. ಮೋಸ್ಟ್ಲಿ ಈಗೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದಲ್ಲ, ಹಾಗಾಗಿ ನೋಡೋಣ ನೆಕ್ಸ್ಟು ಯಾರು ಕರೆ ಮಾಡ್ತಾರೆ ಅಂತ. ಬೆನಕ ನೆನವೇನು ಕಾರ್ಯ ತೊಡಗೋ ಮುನ್ನ, ಮೊದಲಲ್ಲಿ ನೆನವೇನು ಗಣಪತಿಯ. ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತವೆ, ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತವೆ, ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಹಕ್ಕಿ ಹಾಡುವದಾಗ ಹಾಲಕ್ಕಿ ಹಾಕುವ ತಾಳ, ಹಕ್ಕಿ ಹಾಡುವರಾಗ ಹಾಲಕ್ಕಿ ಹಾಕುವ ತಾಳ. ಸೇರಲು ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಧಿಮಿ ತಕ್ಕ ಚೆಂಡು. ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನ್ ಹಕ್ಕಿ ಹಾಡುತ್ತಾವೆ, ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನಕ್ಕಿ ಆಡುತ್ತವೆ, ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ. ಮನಸೊಂದಾಗಿ ಸಾಗಿ ಹರುಷದೆ ಬಾಳಿರಿ ಕೂಡಿ ಮುಂದಿನ ವರುಷದೆ ಜೋಗುಳ ಹಾಡಿ ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಚಿಲಿ ಬಾನಕ್ಕಿ ಹಾಡುತ್ತಾರೆ ಆಹ ಅರೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ ಸುಗ್ಗಿ ಬಂದರೆ ಹಿಗ್ಗಿ ಚಿಲಿ ಪಿಲಿ ಬಾನಕ್ಕಿ ಹಾಡುತ್ತಾರೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಹಾಲಕ್ಕಿ ಆಡುತ್ತಾರೆ ಹಕ್ಕಿ ಹಾಡುವ ರಾಗ ಹಾಲಕ್ಕಿ ಹಾಕುವ ತಾಳ ಹಕ್ಕಿ ಹಾಡುವ ರಾಗ. ನಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ನೋಡೋಣಲ್ಲ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾನು ದಿವ್ಯಾ, ಪುತ್ತೂರಿಂದ ಮಾತಾಡೋದು ಮೇಡಮ್. ದಿವ್ಯಾ? ಹೌದು ಮೇಡಮ್. ದಿವ್ಯಾ ಏನ್ ಮಾಡ್ತಾ ಇರೋದು? ನಾನು ಮನೇಲಿ ಕೃಷಿ ಮಾಡ್ತಾ ಇರೋದು ಮೇಡಮ್. ಆ, ನಮಗೂ ಇದೇ ಬೇಕಾಗಿತ್ತು, ಕೃಷಿ ಮಾಡೋರೆ ಬೇಕು. ಏನೆಲ್ಲ ಕೃಷಿ ಮಾಡ್ತೀರಾ? ನಾವು ಅಡಿಕೆ, ತೆಂಗು, ಬಾಳೆ ಮತ್ತೆ ಕುರಿ ಸಾಕ್ತೀವಿ. ಅದು ಹೌದಾ? ಈಗ ನೀವು ಹೇಳಿದ್ರಿ ಬಾಳೆ, ತೆಂಗು, ಅಡಿಕೆ, ಎಷ್ಟು ವರ್ಷದಿಂದ ನೀವು ತೊಡಗಿಸ್ಕೊಂಡಿದ್ದೀರಾ ಇದರಲ್ಲಿ? ನಾನು ಟೆಂತ್ ಮುಗಿಸಿ ಅಪ್ಪ ಅಮ್ಮ ಜೊತೆ ಕೃಷಿ ಮಾಡ್ತೀನಿ ಮೇಡಮ್. ಆಹಾ, ಈಗ ನೀವು ಕುರಿ ಸಾಕೋದು ಅಂತ ಹೇಳಿದ್ರಿ ಅಲ್ವಾ? ಎಷ್ಟು ಕುರಿಗಳನ್ನ ಸಾಕ್ತಾ ಇದ್ದೀರಾ ಈಗ? 20 ಕುರಿ ಇದೆ ಮೇಡಮ್. 20 ಕುರಿಗಳು? ಹೌದು ಮೇಡಮ್. ಅದಕ್ಕೆ ಮೇವಿನ ವ್ಯವಸ್ಥೆ ಹೇಗೆ ಮಾಡ್ತೀರಾ? ಮೇವ್ಯವಸ್ಥೆ ನಮ್ಗೆ ಹುಲ್ಲು ಮೇಯಿಸ್ಲಿಕ್ಕೆ ಗುಡ್ಡಕ್ಕೆ ತಗೊಂಡು ಹೋಗ್ತೀವಿ. ಅದೇ ಅದೇ, ಮೇಯಿಸ್ಲಿಕ್ಕೆ ಯಾರು ಹೋಗ್ತಾರೆ? ನಾನು ಹೋಗ್ತೇನೆ, ನಂಗೆ ಕುರಿ ಮೇಯಿಸುವಂತ ತುಂಬಾ ಇಷ್ಟ. ಅಲ್ಲಿ ಕುರಿಗಳು ಮೇಯ್ತಾ ಇರ್ಬೇಕಾದ್ರೆ ನೀವೇನ್ ಮಾಡ್ತಾ ಇರ್ತೀರಾ? ನಾನು ಒಂದೊಂದು ಒಂದು ಮರದಲ್ಲಿ ಕೆಳಗೆ ಕೂತ್ಕೊಂಡಿರ್ತೀನಿ. ಕೈಯಲ್ಲಿ ಮೊಬೈಲ್ ಇರುತ್ತೆ? ಇಲ್ಲ ಮೇಡಮ್, ಸೌದೆ ಎಲ್ಲ. ಹೌದಾ? ತುಂಬಾ ಒಳ್ಳೆ ಹುಡುಗಿ ಆಗದ್ರೆ ನೀವು ಅಲ್ವಾ. ಈ ಕುರಿಗಳು ನಿಮಗೆ ಕರ್ಕೊಂಡ್ ಬರುವಾಗ ಅದನ್ನ ಲೆಕ್ಕವನ್ನ ಮಾಡಿ ತಗೊಂಡ್ ಬರ್ತೀರಾ, ಹೊಡ್ಕೊಂಡ್ ಬರ್ತೀರಾ, ಅಥವಾ ಹಾಗೆ ಬರ್ತೀರಾ? ಲೆಕ್ಕ ಮಾಡಿ ತಗೊಂಡ್ ಬರ್ತದೆ. ನೀವಲ್ಲಿ ಒಂದನ್ನು ಕಟ್ಟಾಗ್ತದೆ, ಅದ್ರ ಗುಂಪಾಗಿ ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಈಗ ನೀವು ಒಬ್ರೆ ಹೋಗ್ತೀರಾ ಅಥವಾ ಅಕ್ಕಪಕ್ಕದವ್ರು ಯಾರಾದ್ರೂ ಕುರಿ ಮೇಯ್ಸಕ್ ನಿಮ್ಮ ಒಟ್ಟಿಗೆ ಹುಡುಗಿಯರು ಇದ್ದಾರಾ? ಇಲ್ಲ ಮೇಡಮ್, ಇಲ್ಲ, ನಮ್ಮ ಗುಡ್ಡದಲ್ಲಿ ಮೇಯಿಸುದು. ಒಳ್ಳೇದಾಯ್ತು, ಅಲ್ಲೇ ನಿಮ್ಮ ನಿಮ್ಮದೇ ಜಾಗದಲ್ಲಿ ನೀವು ಮೇಯಿಸ್ತೀರಾ? ಹೌದು ಮೇಡಮ್. ಎಷ್ಟೊತ್ತಿಗೆ ಹೋಗ್ತೀರಾ? ನಾವು ಸಂಜೆ 5 ಗಂಟೆಗೆ ಹೋಗ್ತೇವೆ. ಸಂಜೆ ಹೋಗೋದಾ? ಹೌದು ಮೇಡಮ್. ಬರೋದು ಎಷ್ಟು ಗಂಟೆಗೆ? 5 ಗಂಟೆಗೆ ಹೋದ್ರೆ ಆಗ 6 ಗಂಟೆಗೆ ಓಡ್ಕೊಂಡು ಬರ್ತೀನಿ ವಾಪಸ್ಸು. ಕುರಿ ಕೆಲಸವನ್ನ ಪೂರ್ಣವಾಗಿ ನೀವೇ ನೋಡ್ಕೊಳ್ತೀರಾ? ಕೊಟ್ಟಿಗೆಯನ್ನ ಕ್ಲೀನ್ ಮಾಡೋದಾಗ್ಲಿ, ಇನ್ನೊಂದು ಹೇಗೆ ಮಾಡ್ತೀರಾ ಕೊಟ್ಟಿಗೆಗೆ ಕ್ಲೀನ್ ಅನ್ನ? ಹಲೋ, ಕುರಿ ಹೇಗೆ ಮೇಯಿಸ್ತೀರಾ, ಕೊಟ್ಟಿಗೆ ಕ್ಲೀನ್ ಹೇಗೆ ಮಾಡ್ತೀರಾ ಅನ್ನುವಾಗ ಕಟ್ಟಾಗಿ ಹೋಯ್ತು. ಇಲ್ಲ ಅಂದ್ರೆ ನಮಗೂ ಒಂದು ಕುತೂಹಲ ಇತ್ತಲ್ವಾ, ಒಬ್ಬ ಹೆಣ್ಣು ಮಗಳು ಎಲ್ಲವನ್ನ ಮಾಡ್ತೀನಿ ಅಂತ ಹೇಳ್ಬೇಕಾರೆ ಯಾವ ರೀತಿಯಲ್ಲಿ ತಮ್ಮನ ತಾವು ತೊಡಗಿಸ್ಕೊಂಡಿರ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ನೋಡೋಣ ಮುಂದೆ ಯಾರು ಸಿಗ್ತಾರೆ ಅಂತ. ಹಲೋ ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಯಾರು? ನಾನು ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡುದು. ತಿಮ್ಮಪ್ಪ ಅವರು? ತಿಮ್ಮಪ್ಪ ಅವರೇ ಕೃಷಿ ಮಾಡ್ತೀರಾ ಮೇಡಮ್? ನಿಮ್ಮದು ಕೃಷಿ ಕೆಲಸವಾ? ನಮಗೆ ಕೃಷಿ ಉಂಟು ಮೇಡಮ್. ಕೃಷಿ ಇದೆ, ಏನೆಲ್ಲ ಕೃಷಿ ಮಾಡ್ತೀರಾ ನೀವು? ನಾವು ಅಡಿಕೆ, ತೆಂಗು ಮತ್ತೆ ಬಾಳೆ, ಕೊಕ್ಕ, ಗೀರು ಬೀಜ ಮತ್ತೆ ಕರಿಮೆಣಸು. ಕರಿಮೆಣಸು? ಈಗ ನೀವು ಹೇಳಿದ್ರಲ್ಲ ಗೇರು ಬೀಜ ಅಂತ, ಅದರ ಕಾಲ ಯಾವಾಗ, ಅದ ಸೀಸನ್ ಯಾವಾಗ? ಅದು ಸಾಧಾರಣ ನವೆಂಬರ್ ನಿಂದ ಜೂನ್ ವರೆಗೆ ಇರ್ತದೆ. ಈಗ ನೋಡಿ, ಸಾಧಾರಣ ನಮಗೆ ಗೊತ್ತಿಲ್ಲದವರಿಗೆ ಆ ಹಣ್ಣನ್ನು ನೋಡುವಾಗ ತುಂಬಾ ಆಸೆ ಆಗ್ತದೆ ತಿನ್ಬೇಕು ಅಂತ, ಆದ್ರೆ ಅದನ್ನ ಹಾಗೆ ತಿನ್ನಬಾರದು ಅಂತೆಲ್ಲ ಏನೆಲ್ಲೋ ಹೇಳ್ತಾರೆ, ಯಾಕೆ? ಇಲ್ಲ ಇಲ್ಲ, ಅದು ನಿಜವಾಗಿ ನೋಡಿದ್ರೆ ಉಂಟಲ್ಲ, ಅದರ ಪ್ರಪ್ರಥಮ ಹಣ್ಣಾಗುವಾಗ ಅದು ಪರಿಮಳ ನೋಡುವಾಗ ನಮಗೆ ತಿನ್ಬೇಕು ಅಂತ ಅನಿಸ್ತದೆ, ಆಸೆ ಆಗ್ತದೆ. ಮತ್ತೆ ಬರಬರ್ತಾ ಅದರ ವಾಸನೆ ಮತ್ತೆ ನಮಗೆ ಅಷ್ಟು ದೊಡ್ಡ ಇಷ್ಟ ಆಗುದಿಲ್ಲ. ಶುರುವಿಗೆ ಒಂದು ಹೊಸ ಹಣ್ಣ ಆಗುವಾಗ ಅದರ ಪರಿಮಳ ನೋಡುವಾಗ ತಿನ್ಬೇಕು ಅಂತ ಅನಿಸ್ತದೆ. ಅಲ್ಲ, ನಿಮಗೆ ದಿನ ನೋಡುವಾಗ ಅದು ಅಭ್ಯಾಸಪ್ಪ, ನಮ್ಮಂತವ್ರು ನೋಡುವಾಗ ತಿನ್ಬೇಕು ಅಂತ ಆಸೆ ಆಗ್ತದೆ. ತಿಂದ್ರೆ ಏನು ತೊಂದರೆ ಆಗುದಿಲ್ವಾ ಹಣ್ಣು? ಮತ್ತೆ ಅದರ ಇದುಂಟಲ್ಲ, ಸಣ್ಣ ಎಳತ್ತು ಇದಿರುವಾಗ ಅದರ ಬೀಜ ಅಲ್ಲ, ಅದರ ತೊಟ್ಟು ಇರ್ತದಲ್ಲ ತೋರ, ಅದನ್ನು ಚಟ್ನಿ ಮಾಡ್ತೇವೆ. ಮತ್ತೆ ಹಣ್ಣಿನಲ್ಲಿ ಇದು ದೋಸೆ ಮಾಡ್ತೇವೆ, ಮತ್ತೆ ಮಡಚಿದು ಒಂದು ಇದು ಮಾಡ್ತೇವೆ, ಕೊಟ್ಟೆ ಹಿಟ್ಟು ಗಟ್ಟಿಯಾಗಿ ಎಲ್ಲ. ಸುಮಾರು ಖಾದ್ಯಗಳನ್ನ ಸಹ ಮಾಡ್ತೀರಾ ಅದರಿಂದ? ಹೌದೌದು, ಖುಷಿ ಆಗ್ತದೆ ತಿನ್ಲಿಕ್ಕೆ. ನೀವು ಹೇಳಿ ಎಲ್ಲರ ಬಾಯಲ್ಲಿ ನೀರು ಬರ್ಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹೌದು, ನಿಜವಾಗಿ ನೀವು ಒಮ್ಮೆ ತಿಂದ್ರಾ ಇಲ್ಲಿಂದ ಅದನ್ನು ಕಲಿಸಿಕೊಡಿ ತಿಮ್ಮಪ್ಪನವರು ಅಂತ ಹೇಳಿ ಅದು ನೀವು. ಹೌದಾ, ನೋಡೋಣ, ಪ್ರಯತ್ನ ಪಡೋಣ ಅಲ್ಲ. ಹೌದೌದು. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳ? ಕೇಳಿ ಕೇಳಿ. ಕಿತ್ತಳೆ ಹಣ್ಣು ನೀವು ತಿಂತೀರಲ್ಲ? ಹೌದು. ಆ ಯಾವ ಜೀವಸತ್ವವನ್ನ ಹೊಂದಿದೆ, ಯಾವ ವಿಟಮಿನ್ ಅನ್ನ ಹೊಂದಿದೆ? ಅದು ವಿಟಮಿನ್ ಸಿ ಮೇಡಮ್, ಕಣ್ಣಿಗೆ ಬಾರಿ ಒಳ್ಳೇದದು. ನೋಡಿ, ನೀವೇ ಎಲ್ಲ ಹೇಳಿಬಿಟ್ರಿ, ಬಹಳ ಒಳ್ಳೆಯವರು ನೀವು, ಎಲ್ಲ ತಿಳ್ಕೊಂಡಿದ್ದೀರಾ. ಅದು ಜಾಸ್ತಿ ತಿನ್ಬೇಕಂತೆ, ವಿಟಮಿನ್ ಸಿ ಇರುವ ಹಣ್ಣು, ಮಾವಿನ ಹಣ್ಣು ಕೂಡ ಅದರಲ್ಲೇ ಇರುದು. ಹುಲಿ ಯಾವ್ದು ಎಲ್ಲ ಹಣ್ಣುಗಳಿರ್ತದೆ ಅದ್ರಲ್ಲಿ ಸಾಧಾರಣ ವಿಟಮಿನ್ ಸಿ ಇರ್ತದೆ, ಅದು ಕಣ್ಣಿಗೆ ಬಾರಿ ಒಳ್ಳೇದು. ಬಾರಿ ಒಳ್ಳೇದು ಅಂತ ಹೇಳ್ತೀರಿ. ಆ ಹಣ್ಣನ್ನು ಜಾಸ್ತಿ ತಿನ್ಬೇಕು ಅಂತೆಲ್ಲ ವೈದ್ಯರು ಹೇಳ್ತಾರೆ ಮೇಡಮ್. ವೈದ್ಯರು ಹೇಳೋದಂತೆಲ್ಲ ಹಿಂದಿನಿಂದಲೂ ನೋಡಿ, ಹಣ್ಣುಗಳನ್ನ ತಿನ್ಬೇಕು ಅಂತ ಹೇಳ್ತಿದ್ರು ಅಲ್ವಾ? ಹೌದೌದು. ಸರಿಯಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ಅಲ್ಲದೆ ನೀವು ಈಗ ಇನ್ನೇನು ಕೃಷಿಯನ್ನ ಮಾಡ್ತೀನಿ ಅಂತ ಹೇಳಿದ್ರಿ? ನಾವು ಅದೇ ಅಡಿಕೆ, ತೆಂಗು, ಮತ್ತೆ ಕೊಕ್ಕ, ಮತ್ತೆ ಬಾಳೆ, ಕರಿಮೆಣಸು. ಈಗ ನೀವು ಕೊಕ್ಕ ಅಂತ ಹೇಳಿದ್ರಲ್ಲ, ಅದು ಕೋಕ್ ಅಂದ್ರೆ ಆ ಚಾಕ್ಲೇಟ್ ಗೆ ಹಾಕುವಂತ ಪೌಡರ್ ಅಲ್ಲ ಕೋಕೋ? ಹೌದೌದು, ಅದೇ ಅದು ಒಂದು ಇದು ಆಗ್ತದೆ, ದೊಡ್ಡದಾಗ್ತದೆ, ಸಣ್ಣ ಇದೊಂದು ಪಪ್ಪಾಯಿ ಶೇಪ್ ಅಲ್ಲಿ ಇರ್ತದೆ ಅದು. ಅಂದ್ರೆ ದೊಡ್ಡ ಪಪ್ಪಾಯಿನಷ್ಟು ದೊಡ್ಡ ಇರುದಿಲ್ಲ, ಅದಕ್ಕಿಂತ ಸಣ್ಣದಿರ್ತದೆ. ಅನ್ನ ಅದು ಒಂದು ಹಳದಿ ಭಾಗ ಬಣ್ಣಕ್ಕೆ ಬರುವಾಗ ಅದನ್ನು ಕೊಯ್ದು ಕಟ್ ಮಾಡಿ ಅದರ ಒಳಗಿನ ತಿರುಳನ್ನು ಕೊಡುದು ನಾವು. ಅಂದ್ರೆ ನೀವು ಹಸಿ ಇರುವಾಗಲೇ ಕೊಡ್ತೀರಾ, ಒಣಗಿಸಿ ಕೊಡ್ತೀರಾ? ಇಲ್ಲ, ಹಸಿಯೇ ಕೊಡುದು. ಅದೊಂದು ಒಳಗೆ ಒಂದು ಅದರೊಳಗೆ ಪೇಸ್ಟಿನಾಗೆ ಕೂಡ ಇರ್ತದೆ, ಒಂದು ಜೆಲ್ಲಿಯಾಗಿ ಇರ್ತದೆ ಬೀಜಗಳ ಜೊತೆಗೆ. ಅದನ್ನು ಟೋಟಲಿ ಒಟ್ಟಿಗೆ ಕೊಡುದು, ಅದು ನಾವು ಟೋಟಲಿ ತೆಗೊಳ್ತಾರೆ, ಒಣಗಿಸಬೇಕು ಅಂತ ಇಲ್ಲ. ಅದಕ್ಕೆ ರೇಟ್ ಜಾಸ್ತಿ ಅನ್ಸುತ್ತಲ್ಲ ಚಾಕ್ಲೇಟಿಗೆ ಹಾಕುವಂತದಲ್ಲ? ಹೌದು, ಅದನ್ನ ಅವರು ಕಂಪನಿಗೆ ಕೊಂಡೋಗಿ ಅದರ ಜೆಲ್ಲಿಯನ್ನು ತೆಗೆದು ಏನೋ ಕ್ಲೀನ್ ಮಾಡ್ತಾರೆ, ಬೀಜವನ್ನು ಚಾಕ್ಲೇಟಿಗೆ ಹಾಕ್ತಾರೆ. ಅದನ್ನು ನೀವು ನೋಡಿದಿರಾ ಹೋಗಿ? ನೋಡಿದ್ದೇನೆ, ಇಲ್ಲಿ ಪುತ್ತೂರಲ್ಲಿ ಕ್ಯಾಂಪ್ಕೋ ಇದು ಉಂಟಲ್ಲ, ಅಲ್ಲಿ ಚಾಕ್ಲೇಟ್ಗೆ ಅದನ್ನ ಹಾಕ್ತಾರೆ. ಅದರ ಇದು ಅದರ ಜೆಲ್ಲಿ ಇರ್ತದೆ ಒಂದು ರಸದಾಗೆ, ಆ ರಸವನ್ನು ಅವರು ಒಂದು ಏನೊಂದು ಇದಕ್ಕೆ ಮಾಡ್ತಾರೆ, ಕ್ರೀಮ್ ಮತ್ತೆ ಜ್ಯೂಸ್ ಅದಕ್ಕೆಲ್ಲ ಹಾಕ್ತಾರೆ. ಒಳ್ಳೆ ವಾಣಿಜ್ಯ ಬೆಳೆಗಳನ್ನ, ದುಡ್ಡು ಬರುವಂತ ಬೆಳೆಗಳನ್ನೇ ಬೆಳಿತೀರಾ? ಹೌದು, ಚಾಕ್ಲೇಟ್ ನ ಫ್ಯಾಕ್ಟರಿ ಹತ್ತಿರ ಹೋಗುವಾಗ ದೂರದಿಂದಲೇ ಅದರ ವಾಸನೆ ಕೇಳುವಾಗ ಅಲ್ಲಿಂದಲೇ ತಿನ್ನುವಂತ ಆಗ್ತದೆ. ಅದು ಅಪರೂಪಕ್ಕೆ ನೀವು ಹೇಳಿದ ಹಾಗೆ, ಅಪರೂಪಕ್ಕೆ ಹೋಗೋರಿಗೆ ಹಾಗೆ ಅನ್ಸುತ್ತೆ, ಫ್ಯಾಕ್ಟರಿ ಒಳಗೆ ಇದ್ದವರಿಗೆ. ಅದು ಅಲ್ಲಿದ್ದವರಿಗೆ ಅಷ್ಟು, ಅಲ್ಲಿ ಇದ್ದವರಿಗೆ ಅಷ್ಟು ದೊಡ್ಡ ಆಸೆ ಇರುವುದಿಲ್ಲ, ಅಂದ್ರೆ ಅದರ ಪರಿಮಳ ಕೇಳಿ ಕೇಳಿ ಅಭ್ಯಾಸ ಆಗ್ತಲ್ಲ, ಅವ್ರಿಗೆ ಹೊರಗಡೆ ಬಂದ್ರೆ ಸಾಕು ಅಂತ ಆಗಿರ್ತದೆ. ನಾವು ಇಲ್ಲಿ ಬಸ್ಸಿನಲ್ಲಿ ಹೋಗುವಾಗ ಒಮ್ಮೆ ಇದಾಗುವಾಗ ಪರಿಮಳ ಬರ್ತದೆ ದೂರಕ್ಕೆ, ಮತ್ತೆ ಪರಿಮಳ ಕೂಡ ಉಂಟಲ್ಲ ದೂರ ಗಾಳಿಯಲ್ಲಿ ಹೋಗುವಾಗ ಮಾತ್ರ, ಅಲ್ಲಿ ಇರುವುದಿಲ್ಲ ಅಂತ. ನೋಡಿ, ಒಳ್ಳೇದಾಯ್ತು, ನಿಮ್ಮಿಂದ ಸುಮಾರು ನಮಗೆ ವಿಷಯಗಳ ಸಂಗ್ರಹ ಆಯ್ತು ಅಲ್ವಾ? ಹೌದು ಮೇಡಮ್. ಸರಿ, ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿಕ್ಕೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಆಗದು ಎಂದು ಕೈಲಾಗದು ಎಂದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು, ಬೊಮ್ಮಕೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು, ಬೊಮ್ಮಕೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಬೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಶರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು, ಆಗುತ್ತಿದ್ದೆ ಈ ನಾಡು ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕರ್ನಾಟಕ ಸಾಲಿಗ್ರಾಮದಿಂದ ಕುಮಾರೇಗೌಡ ಅಂತ. ಕುಮಾರ್ ಅಂತನಾ? ಕುಮಾರೇಗೌಡ. ಕುಮಾರೇಗೌಡ. ಕುಮಾರೇಗೌಡ ಅವರೇ, ನೀವ್ ಏನ್ ಕೃಷಿಯನ್ನ ಮಾಡ್ತೀರಾ ಅಲ್ಲಿ? ನಾವು ಕೃಷಿ ಕೊಟ್ಟು ಆದ್ರೆ ಇವಾಗ ಇಲ್ಲ. ನಾನು ಆಕಾಶವಾಣಿ ಕೇಳ್ತಾ ಇದ್ದೀನಿ. ಏನ್ ಕೃಷಿಯನ್ನ ಮಾಡ್ತಾ ಇದ್ರಿ ಮೊದ್ಲು? ಕೃಷಿ ಮಾಡ್ತಾ ಇದ್ದಾರೆ, ಬಾಳೆ ಭತ್ತ. ನಿಮ್ಮ ಮಾತುಗಳು ಸರಿಯಾಗಿ ಕೇಳ್ತಾ ಇಲ್ಲ. ನೀವು ನೆಟ್ವರ್ಕ್ ಸಿಗೋ ಕಡೆ ಒಂದ್ ಕಡೆ ನಿಂತ್ಕೊಳ್ಬೋದಾ? ನೆಟ್ವರ್ಕ್ ಈಗ ಸರಿ ಕೇಳಿಸ್ತಾ ಇದೆ. ಬಾಳೆ ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಯಾವ ರೀತಿಯ ಬಾಳೆ? ಬಾಳೆ ಎಳಿಕೆ ಬಾಳೆ. ಮೊದ್ಲೆಲ್ಲ ಬೇಕಾದಷ್ಟು ಮಾಡ್ತಿದ್ದ. ಈಗ ಕೇಳಿಸ್ತಾ ಇಲ್ಲ ನೀವು ಹೇಳ್ತಾ ಇರೋದು. ಈಗ ಕೇಳಿಸುತ್ತೆ ಸರಿಯಾಗಿ. ಒಂದ್ ಕಡೆ ಇದನ್ನ ಇಟ್ಕೊಂಡು ಮಾತಾಡಿ ಆಯ್ತಾ? ಹೇಳಿ. ಹಲೋ. ಸರಿ, ಈಗ ಏನ್ ಮಾಡ್ತಾ ಇದ್ದೀರಾ ನೀವು? ಮನೆಯಲ್ಲ ಕೂತಿದೀನಿ ಕೇಳ್ಕೊಂಡು. ಆಕಾಶವಾಣಿ ಅಂತೆ ಕರೆ ಮಾಡ್ದೆ, ಕರೆ ಸಿಗ್ತಲ್ಲ. ಸರಿ, ನಿಮ್ಮ ಮನೇಲಿ ಆಗ ಬೇರೆ ಯಾರೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟು? ಯಾರು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲಲ್ಲ. ಹಲೋ, ಸರಿಯಪ್ಪ ನೋಡಿ, ಈ ರೀತಿ ಅಕಸ್ಮಾತ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅವರಾಗೆ ಹೇಳಿದ್ರೆ ನಮಗೂ ಸಂತೋಷ ಆಗುತ್ತೆ. ಯಾಕೆ ಗೊತ್ತಾ, ನಮಗೆ ನಿಜವಾಗಿಯೂ ಫೋನಿನ ಕರೆಯನ್ನ ಕಟ್ ಮಾಡೋದು ಇಷ್ಟ ಇಲ್ಲ, ಮಾಡೋದಿಲ್ಲ. ಅದಾ, ಈಗ ನಿಮಗೆ ಗೊತ್ತಾಯ್ತಾ ಯಾಕೆ ಕರೆಗಳು ಕಟ್ ಆಗ್ತದೆ ಅಂತ? ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು, ನಂಬಿ ಕೆಟ್ಟವರಿಲ್ಲವೋ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ. ಕೊನೆಯ ಕರೆ ನಿಮ್ಮದೇ? ಸೀನಾ ಪುತ್ತೂರು. ಸೀನಾ ಪುತ್ತೂರು, ಹೇಳಿ, ಏನ್ ಕೃಷಿಯನ್ನ ಮಾಡ್ತೀರಾ ನೀವು? ಎಲ್ಲ ಕೊಟ್ಬಿಟ್ರಿ. ಹೌದೌದು. ಹಾಗೆ ಈಗ ಸದ್ಯದಲ್ಲಿ ಏನ್ ಕೃಷಿ ಮಾಡ್ತಾ ಇದ್ದೀರಾ ನೀವು? ಈಗ ಸ್ವಲ್ಪ ಅಡಿಕೆ, ತೆಂಗು, ಕೊಕ್ಕ, ಬಾಳೆ ಮತ್ತೆ ಕಾಳುಮೆಣಸು ಎಲ್ಲ ಉಂಟು. ಆಯ್ತು, ಈಗ ನಿಮ್ಗೆ ಕೊನೆಯ ಕರೆ, ಆದ್ರಿಂದ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ಲಾ? ಆಯ್ತಾಯ್ತು. ಯಾವ ಮರವನ್ನು ಕಲ್ಪವೃಕ್ಷವೆಂದು ಕರೆಯುತ್ತಾರೆ? ಬಹಳ ಸುಲಭ ಇದು. ಅದು ನಿನ್ನೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ತಿಮ್ಮಪ್ಪನನ್ನ ಎಂಪಿ ಹೇಳಿಬಿಟ್ರಾ? ಹೇಳಿದ್ದಾರೆ, ಇದು ತೆಂಗಿನ ಮರ. ಹೌದಾ? ಹಾಗಾದ್ರೆ ನಾನು ಇನ್ನೊಂದು ಕೇಳ್ತೀನಿ. ಆಗ ಇನ್ನೊಂದು ಕೇಳಲಾ? ಆಯ್ತಾಯ್ತು. ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಎಂದು ಯಾವಾಗ ಆಚರಿಸ್ತಾರೆ? ಒಂದು ದಿನ ಇರುತ್ತೆ ಇಲ್ಲಿಂದ ಇಲ್ಲಿಯ ತನಕ ಅಂತ, ಯಾವ ತಿಂಗಳಲ್ಲಿ ಆಚರಿಸ್ತಾರೆ ಅದನ್ನ? ಯಾವ್ದು? ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಅಂತ. ಅದು ಜನವರಿ ಇಲ್ಲ. ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ನಾನೇ ಹೇಳಿ ಬಿಡ್ತೀನಿ, ಸಮಯ ಆಯ್ತಲ್ಲ. ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ. ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ, ಒಂದು ವಾರ. ಸರಿ, ಕರೆ ಮಾಡಿದ್ಕೆ ಧನ್ಯವಾದ. ಇಲ್ಲಿಗೆ ಇಂದಿನ ಕೃಷಿ ಸಿರಿಯನ್ನ ಮುಗಿಸ್ತಿದ್ದೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮೆಗಾ ಎಕ್ಸ್ಚೇಂಜ್ ಆಫರ್ ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ನಿಮ್ಮ ಹಳೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್ ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಬ್ರಾಂಡೆಡ್ ವಾಚಸ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಆಕರ್ಷಕ ಬಡ್ಡಿ ದರದಲ್ಲಿ ಹಲವು ಉಳಿತಾಯ ಸೇವೆಗಳು ಲಭ್ಯ. RD, SB, ಟರ್ಮ್ ಡೆಪಾಸಿಟ್, 1, 2, 3, ಹಾಗೂ 5 ವರ್ಷದ ನಿಗದಿತ ಠೇವಣಿ, ಆವರ್ತಕ ಠೇವಣಿ, ಮಾಸಿಕ ವರಮಾನ ಯೋಜನೆ, ಹಿರಿಯ ನಾಗರಿಕ ಉಳಿತಾಯ ಯೋಜನೆ, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಕಿಸಾನ್ ವಿಕಾಸ್ ಪತ್ರ, ಸುಕನ್ಯಾ ಸಮೃದ್ಧಿ ಯೋಜನೆ. ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆ ಹೊಂದಿರುವವರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಹಾಗೂ ಜೀವನ್ ಜ್ಯೋತಿ ವಿಮಾ ಯೋಜನೆಯ ರೂ.2 ಲಕ್ಷದವರೆಗಿನ ವಿಮಾ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನ ಸಂಪರ್ಕಿಸಿ. ಮಕ್ಕಂದೂರು ಗ್ರಾಮ ಪಂಚಾಯತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯು ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಪಂಚಾಯತಿ ಅಧ್ಯಕ್ಷ ಕನ್ನಿಕಂಡ ಶ್ಯಾಮ್ ಸುಬ್ಬಯ್ಯ ಅವರ ಉಪಸ್ಥಿತಿಯಲ್ಲಿ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮಕ್ಕಂದೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ನಿಧನ ಸುದ್ದಿ. ರಾಮಣ್ಣ ಅವರ ಪತ್ನಿ ಯಶೋಧಾರೈ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಯಶೋಧಾರೈ ಅವರ ಅಂತ್ಯಕ್ರಿಯೆ ನಾಳೆ 11 ಗಂಟೆಗೆ ಗೋಣಿಕೊಪ್ಪದ ಚನ್ನಂಗಲ್ಲಿಯ ಸ್ವಗೃಹದಲ್ಲಿ ನಡೆಯಲಿದೆ. ಮೂರ್ನಾಡು ಕೊಡಂಬೂರು ನಿವಾಸಿ ಕಾಂಜಂಗಡ ಉತ್ತಯ್ಯ ಇಂದು ಮಜ್ಜನ ಮರಣಪಟ್ಟಿತು. 75 ಬಯತ್ರ ಕಾಂಜಂಗಡ ಉತ್ತಯ್ಯ ಅಂಡ್ ಆಖರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆರ ಮೇದ ಸ್ವಗ್ರಾಮತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9990024 9. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ಈ ಮಿಂಜ ಜಾರಿ ಲಿಂಜೋ ಜಮಾಬಂದಿ ವ್ಯವಸ್ಥೆ ಬದಲಾಯಿತು. RTC ವ್ಯವಸ್ಥೆ ಬಂದ ಪಿಂಜ ಪಲ ತರತರ ಗೊಂದಲ ಸೃಷ್ಟಿಯಾನನ್ನ ಚರ್ಚೆ ಮಾಡುವಕ್ಕ ಬಾರೆ ಬಾರೆ ಸಂಘ ಸಂಸ್ಥೆಯ ಮುಖ್ಯರ ಸಭೆನ ಜಿಲ್ಲಾಧಿಕಾರಿ ಡಾ ಸತೀಶ್ ಕಾಕಿತು. ನಾಳೆ ಪಲಕ 10:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿದ ನರಪ ಸಭೆಯಲ್ಲಿ ಪಟ್ಟೆದಾರಿಕೆ ಪಿಂಜ ವಾರಸುದಾರಗಳ ಬದಲಾವಣೆ ಮೇಲೆ ಚರ್ಚೆ ನರಪ ಅಂದ ಅರ್ಜಿ ಬಂದಿತ್ತು. ದಂಡಾರಿತ 21-20 ಸಾಲಕ್ಕೆ ಒತ್ತನಕ್ಕೆ ನಡಪ ಯುವ ವಿಜ್ಞಾನಿ ಪ್ರಶಸ್ತಿರ ಪೈಪೋಟಿಗೆ ಮುಪ್ಪಡೆಯಾಯಿತು. ಕೊಡಗು ಜಿಲ್ಲಾ ಮಟ್ಟತ್ರ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆ ಮಾಡುವಕ್ಕೆ ನಾಳೆ ಫಲಕ 10 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಭಾಬಾಡಲು ನರ್ತಕ್ಕೂ ಏರ್ಪಾಡು ಮಾಡಿದಂಜ ಪೈಪೋಟಿನ ಅನಿವಾರ್ಯ ಕಾರಣದಿಂಜಾಯಿತು ಮಿಂಜಕ್ಕೆ ತೆರಕಿತ್ತು ಎಂದು DDPI ವೇದಮೂರ್ತಿ ಅರಿಚಿತ್ತು. ಪೈಪೋಟಿಲು ಕೂಡಿ ಅಡಕು ಪೈದ ನೋಂದಣಿ ಮಾಡಿ ಅಂಡ ಮಕ್ಕಕ್ಕೆ ಪೈಪೋಟಿ ನಡಪ ಮಿಂಜತರ ನಾಳಾಂಕ್ಯನ ಮಿಂಜತರ ದಿನದ ಅರಿಚಿಡುವ ಅಂದ ಅವು ಮಾಹಿತಿ ತಂತು. ಲೋಕೋಪಯೋಗಿ ಇಲಾಖೆರ ಮಳೆ ನಷ್ಟತ್ರ ಅನುದಾನತ್ 1.50 ಕೋಟಿ ಖರ್ಚಲು ವಿರಾಜಪೇಟೆ ಕರಡಾರೋಡರ ಹೆಗ್ಗಳ ಭಾಗತ್ರ ರೋಡ್ನ ಚಾಯ್ ಕೂಟುವ ಕಾಮಗಾರಿಕೆ ಶಾಸಕ ಕೆಜಿ ಬೋಪಯ್ಯ ಇಂದು ಚಾಲನೆ ಕೊಡತತ್ತು. ಗ್ರಾಮ ಪಂಚಾಯತಿರ ಅಧ್ಯಕ್ಷಂಗ ಉಪಾಧ್ಯಕ್ಷಂಗ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ದಂಡಾರ್ಥ 25ನೇ ಇಸುವಿರ ನೇರಕ್ಕೆ ದೇಶದ ಕ್ಷಯರೋಗ ಇಲ್ಲತನಿಕೆ ಮಾಡುವಕ್ಕೆ ರಾಷ್ಟೀಯ ಕಾರ್ಯತಂತ್ರ ಯೋಜನೆಯನ್ನು ಕೇಂದ್ರ ಸರ್ಕಾರ ತಯಾರು ಮಾಡಿತು ಎಂದು DHO ವೆಂಕಟೇಶ್ ಅಣಚಿ. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರತ್ರ ಆದ ನೆಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕೂಡನಿಕೆ ಕಾರ್ಯದರ್ಶಿಯಕ್ಕೆ ಸೋಮರ್ಪೇಟೆ ತಾಲೂಕು ಪಂಚಾಯತಿ ಸಭಾಬಾಡಲಿ ಇಕ್ಕಾಯಿತು ನಡೆದ ಕ್ಷಯರೋಗ ನಿರ್ಮೂಲನಾ ತರಬೇತಿ ಕಾರ್ಯಾಗಾರಕ್ಕೆ ಕೂಡಿಯಡಿತು ತಕ್ಕ ಪರಂದ ಅವು ಕ್ಷಯರೋಗತನ ಇಲ್ಲತನಿಕೆ ಮಾಡುವಕ್ಕೆ ಕೇಂದ್ರ ಪಿಂಜ ರಾಜ್ಯ ಸರ್ಕಾರ ಅನುಷ್ಠಾನ ಪಡುತ್ತಿನ ಬಾರೆ ಬಾರೆ ಯೋಜನೆಯ ಮಾಹಿತಿ ಕೊಡುತ್ತಿತ್ತು. ಯೋಜನೆಯನ್ನು ಯಶಪಡುತ್ತುವಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಲಸ ಮಾಡೋಣ ಎಂದು ಸಲಹೆ ಕೊಡುತ್ತಿತ್ತು. ಕಾರ್ಯಾಗಾರತ್ತು ಮುಖ್ಯಪಟ್ಟವು ಹಾಜರಿಂಜತ್ತು. ಜಿಲ್ಲಾಡಳಿತ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದ ನೆಲೆ ಸವಿತಾ ಮಹರ್ಷಿ ಜಯಂತಿನ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಸಂದರ್ಭ ಕೊತ್ತನೆಕ ಕೈಚತ್ತು. ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಬೊಳ್ಚ ಕಚ್ಚಿಡುವಣ ಮೂಲಕ ಮುಳಿಯಿಟ್ಟ ಕಾರ್ಯಕ್ರಮದ ಹಾಜರಿಂಜ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುರುಷೋತ್ತಮ್ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೆಟಿ ದರ್ಶನ ಕೂಡನಿಕೆ ಮುಖ್ಯಪಟ್ಟವು ಸವಿತಾ ಮಹರ್ಷಿಯ ಪಟಕ ಪೂಟಿತು ಗೌರವ ಒಪ್ಪಿಸಿಟ್ಟತ್ತು. ಕೈಗಾರಿಕಾ ಪಿಂಜ ವಾಣಿಜ್ಯ ಇಲಾಖೆ ಆದ ಮೇಲೆ ಉರದಿನತ್ರ ಉದ್ಯಮಶೀಲತಾ ಅರಿವು ಕಾರ್ಯಕ್ರಮತನ ಜಿಲ್ಲಾ ಕೈಗಾರಿಕಾ ಕೇಂದ್ರತ್ರ ಸಭಾಬಾಡಲು ಆಯೋಜನೆ ಮಾಡಿತು. ಈ ಕಾರ್ಯಕ್ರಮತ್ರ ಮೂಲಕ ಉದ್ಯಮಶೀಲತೆ ಕೈಗಾರಿಕಾ ಘಟಕತ್ನ ಸ್ಥಾಪನೆ ಮಾಡುವಕ್ಕೆ ಕೇಂದ್ರ ಪಿಂಜ ರಾಜ್ಯ ಸರ್ಕಾರ ಜಾರಿ ಮಾಡಿದ ಯೋಜನೆ ಕೂಡನಿಕೆ ಬ್ಯಾಂಕಿಂಜ ಕಿಟ್ಟುವಂತಹ ಸಾಲ ಸೌಲಭ್ಯ ಪಿಂಜ ಕೈಗಾರಿಕಾ ನೀತಿ ಕೊತ್ತನಿಕೆ ಕಿಟ್ಟುವ ಸೌಲಭ್ಯತರ ಮಾಹಿತಿನ ಕೊಡಪ. ಈ ಕಾರ್ಯಕ್ರಮದ ಕೂಡಿಯಾಡು ಕಿರಾದೆ ಉಳ್ಳ ಕೈಗಾರಿಕಾ ಪಿಂಜ ಸೇವಾ ಘಟಕತನ ಸ್ಥಾಪನೆ ಮಾಡುವಕ್ಕೆ ಪುರುಡು ಉಳ್ಳವು ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಕಿಟ್ಟುವ ಅರ್ಜಿನ ಪಡೆದಂಡು ಇದೇ 19 ದಂಡ ವಲಯ ದುಂಬು ಚಿಟ್ಟಿತು ಕಚೇರಿ ಕೊಪ್ಪುಚಿಡುವನಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರತ್ರ ಜಂಟಿ ನಿರ್ದೇಶಕಗಳನ್ನು ಶಂಕರ ನಾರಾಯಣ ಅರಿಚಿಟ್ಟಿತು. ದೇಶತ್ರ ಎಲ್ಲಾ ಗ್ರಾಮಕ್ಕೂ ಕುಡಿಪ ನೀರರ ಸೌಲಭ್ಯ ಕೊಡುವ ಉದ್ದೇಶ ಬೆಚ್ಚಂಡು ಕೇಂದ್ರ ಸರ್ಕಾರ ಅನುಷ್ಠಾನ ಪಡುತ್ತಿರುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಕೂಡನಕ್ಕೆ 4.58 ಕೋಟಿ ರೂಪಾಯಿ ಬಾರೆ ಬಾರೆ ಕಾಮಗಾರಿಗೆ ಶಾಸಕ ಕೆಜಿ ಬೋಪಯ್ಯ ಕರಿಕೆ ಗ್ರಾಮದ ಭೂಮಿ ಪೂಜೆ ನಡೆಸುವ ಮೂಲಕ ಚಾಲನೆ ಕೊಡತತ್ತು. ಈ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ, ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ರವಿ ಕುಶಾಲಪ್ಪ, ಮೂಡ ಅಧ್ಯಕ್ಷ ರಮೇಶ್ ಹೊಳ್ಳ, ಸ್ಥಳೀಯ ಜನಪ್ರತಿನಿಧಿಯ ಮುಖ್ಯಪಟ್ಟವು ಹಾಜರಿಂಜತ್ತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಪಿಂಜ ಕೊಡಗು ಪ್ರೆಸ್ ಕ್ಲಬ್ರ ಕೂಡುಕೂಟತ್ತು ಸುಧಾ ಅಡುಕಳ ರಚನೆ ಮಾಡಿದ ಮಹಾದವಿ ನಾಟಕತ್ರ ಪ್ರದರ್ಶನ ಇದೇ 10:26 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವನ ಸಭಾಬಾಡಲು ಆಯೋಜನೆ ಮಾಡಿತು. ಬೆಂಗಳೂರರ ಕೈವಲ್ಯ ಕಲಾ ಕೇಂದ್ರತ್ರ ಕಲಾವಿದಂಗ ನಡೆಸುವ ಈ ನಾಟಕತನ ಡಾ ಶ್ರೀಪಾದ್ ಭಟ್ ನಿರ್ದೇಶನ ಮಾಡಿತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:32 ನಿಮಿಷವಾಗಲಿದೆ. ನಮ್ಮ ಮುಂದಿನ